ಅದನ್ನ ತಪ್ಪಿಸ್ಕೊಂಡು ಹೋಗ್ದೇ ಎತ್ಕೊಂಡು ಬಿಟ್ಕೊಂಡು ಅದು ಹೋಗ್ತಿತ್ತು ಸರ್. ತಿಂಗಳು ಆ ಲೆಕ್ಕ ತಪ್ಪಿಸ್ಕೊಂಡು ತಿರುಗಿದೆ. ನಮ್ಮ ಅಜ್ಜ ತೀರೋದ, ನಮ್ಮ ಅಜ್ಜ ತೀರೋದ್ಮೇಲೆ ನೀನು ಕೆಲಸ ಮಾಡಿ ಇರಲಿಲ್ಲ, ನಿನ್ನ ಕೆಲಸಕ್ಕೆ ಸೋತಾಯಿದೆ ನಿಂತ್ಕೊಂಡು ಹಂಗೆ ಮತ್ತೆ ಮಾಡ್ಕೊಂತ ಹಂಗೆ ವಯಸ್ಸು ಬಂತ ಬರ್ತಾ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಅನುಭವ ಮೇಲೆ ಅದಕ್ಕೆ ಮಾಡ್ಕೊಂಡು ಬಂದೆ. ಓದಿದ್ರೆ ಚೆನ್ನಾಗಿತ್ತು ಅನ್ಸುತ್ತ, ಈ ಬಿಸಿಲ ಕೆಲಸ ಮಾಡೋದು ಚೆನ್ನಾಗನ್ಸುತ್ತ? ಇವಾಗ ಅನಿಸ್ತತೆ, ಮೊದಲು ಅನಿಸ್ಲಿಲ್ಲ. ಎತ್ತುಗಳ ಮೇಲೆ ಕಲೆ ಬಿದ್ದು ಕ್ಲಾಸ್ ತಪ್ಪಿಸಿ ಎತ್ತುಗಳಕ್ಕೆ ಅದೇ ಹೋಗ್ತಿದ್ದೆ. ಇವಾಗ ಅನಿಸ್ತತೆ, ಓದಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಈ ಬಿಸಿಲಾಗೆ ಗಾಳಿಗೆ ಧೂಳಿಗೆ ಎಲ್ಲ ಊಸ್ಕೊಂಡು ಪಜೀತೀವಿ ನೋಡಬಾರ್ದು ನಮ್ಮದು. ಹಂಗೆ ಆ ಕೆಲಸ ಆಗೈತೆ. ಇನ್ನೇನು ಅಂತಾರೆ, ಟೈಮ್ ಟೈಮ್ ಮಳೆ ಬರಲ್ಲ, ಟೈಮ್ ಸರಿಯಾಗಿ ನೀರು ಸಿಗಲ್ಲ, ಇದ್ರ ಮೇಲೆ ಕೈ ಸಿಕ್ಕರಂತೂ ಪರವಿಲ್ಲ. ಅದು ಎಲ್ಲರ ಕೈ ಕೊಟ್ಟರೆ ಅದು ನೆತ್ತಿ ಮೇಲೆ ಬರುತ್ತೆ, ನಮ್ಮ ಹಾಕಿದ ಬಂಡವಾಳ ಸಮಸ್ಯೆ ಬರಲ್ಲ. ಹಂಗಾಗಿ ಈ ಮತ್ತೆ ಏನೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಈಶಾಣ ಜಮೀನು ಎಷ್ಟು ಎಕರೆ ಐತೆ ನಿಮ್ದು? ಬೆದ್ಲ ಒಂದು 3 ಎಕರೆ ಐತೆ, ಇನ್ನ ನೀರಾವರಿ 1 ಎಕರೆ ಐತೆ. ಒಟ್ಟು 4 ಎಕರೆ ಜಮೀನು ಐತೆ? 4 ಎಕರೆ ಐತೆ ಸರ್. ಈಗ ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ತೊಗರಿ, ಹುಳ್ಳಿ, ಇದು ಶೇಂಗಾ. ತಿಂಗಳು ಮುಂದ್ಗಡೆ ಮಳೆ ಜಾಸ್ತಿ ಆಗಿ ಒಂದು ತಿಂಗಳು ಮಳೆ ಹಿಡ್ಕೊಂಡು ಎಲ್ಲ ಅರ್ಧ ನೆಲಕ್ಕೆ ಹೋಗಿ ಅರ್ಧ ತಿಪ್ಪಿಕ್ಕ ಹೋಗಿ ಒಂದು ಬೀಜ ಸಮೇತ ಹೊಳ್ತಿಲ್ಲ ಸರ್. ಹಂಗಾಗಿ ಎಲ್ಲ ನೆತ್ತಿ ಮೇಲೆ ಬರುತ್ತೆ. ರೈತರು ಉಳಿ ಅಂದ್ರೆ ಹೆಂಗ್ ಉಳಿತೀವಿ ನಾವು? ಬೆದ್ಲ ಬೆಳೆಯಲ್ಲಿ ಸರಿಯಾಗಿ ಸಮಯಕ್ಕೆ ಸರಿ ಮಳೆ ಬರಲ್ಲ ಅಂದ್ರೆ ಲಾಸ್ ಆಗುತ್ತೆ. ಲಾಸ್ ಇನ್ನು ಮೇಲೆ ಬರೋದು, ಟಿಲ್ಲಾರ್ಗಿಡ ಇಡಬೇಕು, ಬ್ಯಾಸಾಗಿ ಇಡಬೇಕು, ಕುಂಟಿಗೆ ಇಡಬೇಕು, ಬಿತ್ತಾಕಿ ಇಡಬೇಕು, ಎಡೆ ಕುಂಟಿಗೆ ಇಡಬೇಕು, ತಿರುಗಿ ಯಾಕಂದ್ರೆ ಇದು ಕಳಿಗೆ ಇಡಬೇಕು, ಕೀಳೋಕೆ ಇಡಬೇಕು, ತಿರುಗಿ ಏರೋಕೆ, ತಿರುಗಿ ಅದಕ್ಕೆ ಇಡಬೇಕು, ತರಿಯೋದು, ತಿರುಗಿ ಎಲ್ಲ ಒಟ್ಟದು ಏರೋದು ಎಲ್ಲ ಮಾಡಿ ಎಲ್ಲ ಒಂದು ಪಲ್ಲ ಬೀಜಕ್ಕೆ 30,000 ಖರ್ಚು ಬರುತ್ತೆ. 20-30 ಚೀಲ ಶೇಂಗಾ ಬೆಳೆದ್ರೆ ಮಾತ್ರ ನಾವು ಹಾಕಿದ್ದು ಬಂಡವಾಳ ಹಾಕಿ ಏನೋ ಇಟ್ಟು ಉಳಿಯುತ್ತೆ. ಇಲ್ಲಿದ್ರೆ ನಿತ್ಯ ಮೇಲೇನೆ ಬರೋದು ನಮಗೆ. ಹಂಗಾಗಿ ರೈತರು ಉಳಿಯೋದು ಭಾಳ ಕಷ್ಟ ಆಯ್ತು ಸ್ವಾಮಿ ನಮಗೆ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಮೆಕ್ಕೆಜೋಳ, ರಾಗಿ ಸ್ವಾಮಿ. ಮೆಕ್ಕೆಜೋಳ ಹಾಕಿದ್ದೀನಿ, ಹಾಲ ಎಡೆ ಕುಂಟ ಹಾಕಿ ಗೊಬ್ಬರ ಇಕ್ಕಿ ನಾನು ನೀರು ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ತಡ 2 ಸಾರಿ ನೀರ ಕಟ್ಟಿ ಸೊಂಟ ಮಟ್ಟಕ್ಕೆ ಬರ್ತತ್ತಲ್ಲ ಆವಾಗಂತಡ ಗೊಬ್ಬರ ಹಾಕಿ ನೀರು ಬಿಟ್ಟರೆ ಅದನ್ನು ಒಂದೇ ಪೇಟ್ಲಿ ನೀನು ಮುಡಿಯೋದು. ಈರುಳ್ಳಿ, ತರಕಾರಿ, ಹೂವು ಆಯ್ತು, ಅದು ಬೆಳೆಗಳೇನು ಬೆಳೀತಿಲ್ಲ? ಈರುಳ್ಳಿ ಬೆಳಿತೀವಿ ಸ್ವಾಮಿ, ಈರುಳ್ಳಿ, ರಾಗಿ, ಮೆಕ್ಕೆಜೋಳ ಅಂತವೆ. ತರಕಾರಿಗೆ ಅಂದ್ರೆ ಏನೋ ಬೆಳಿಗ್ಗೆ ಹಾಕ್ಯಂತೀವಿ ಅಷ್ಟೇ, ಒಂದು ವಪ್ರ 2 ವಪ್ರ ಮನೆ ಬೆಳಿಗ್ಗೆ, ಅದೇ ಮಾರಾಕನಲ್ಲ. ಇದ್ದಿದ್ದು ಹೇಳ್ಬೇಕು, ಸುಮ್ಕೆ ಸುಳ್ಳೆ ಹಾಕಿ ಹೇಳ್ಬೇಕು. ಈಗ ಮತ್ತೆ ನೀರಾವರಿಯಲ್ಲಿ ನಿಮ್ಗೆ ಹೆಚ್ಚು ಲಾಭ ತಂದ್ಕೊಡಂತ ಬೆಳೆ ಅಂದ್ರೆ ಯಾವ್ದು? ಉಳ್ಳಾಗಡ್ಡೆ ಸ್ವಲ್ಪ ರೇಟು ಜಂಪ್ ಆದ್ರೆ ಮಾತ್ರ ಅದೇ ಉಳಿಸೋದು. ಇಲ್ದಿದ್ರೆ ಅದು ಎಲ್ಲೇನೋ ಪಾತಾಳಕ್ಕೆ ಹೋಯ್ತು ರೇಟು, ನೆತ್ತಿ ಮೇಲೇನೆ ಬರೋದು. ಅದು ಉಳಿಸಕ್ಕೂ ಉಂಟು, ಮೇಲಕ್ಕೆ ಸಿಕ್ಕರಕ್ಕೆ ಏರ್ಸಕ್ಕೂ ಉಂಟು. ಅದು ಉಳ್ಳಾಗಡ್ಡೆ ಏನಂದ್ರೆ ಮೆಕ್ಕೆಜೋಳ ಅಂದ್ರೆ ಖರ್ಚು ಜಾಸ್ತಿ ಬರಲ್ಲ, ಏನೋ ಅದು ಜೀವನ ನಡೆಸ್ಕೊಂಡು ಅದಕ್ಕೆ ಹೋಗ್ತೀವಿ. ಸರಿಯಾಗಿ ಅದು ಬೆಳೆದ್ರೆ ಒಂದು 1 ಎಕರೆಗೆ 40 ಪಾಕಿಟ್ಟು ಬೆಳೆಯಬಹುದು ಯಾವುದು ಮೆಕ್ಕೆಜೋಳ. ಟೈಮ್ ಟೈಮ್ ಗೊಬ್ಬರ, ಟೈಮ್ ಟೈಮ್ ನೀರು ಕಟ್ಕೊಂಡು ಹೋದ್ರೆ ಯಾವುದು ಕೊಟ್ಟಿಗೆ ಗೊಬ್ಬರ ಇರಬೇಕು ಮೇನ್. ಅದಿದ್ರೆ ಮಾತ್ರ ನಾವು 1 ಎಕರೆಗೆ 40 ಪಾಕಿಟ್ ಮಿಕ್ಕಿ ಬೆಳೆಯಬಹುದು. ಇಲ್ಲಿದ್ರೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ತಾಕತ್ತು ಕಡಿಮೆ ಆದರೆ 20-30 ಪಾಕಿಟ್ಟು. ಆದರೆ ಇನ್ನೇನು ಉಳಿತಾರೆ ರೈತರು? ಹಾಗಾಗಿ ಲೆಕ್ಕಕ್ಕೆ ಐತೆ ನೋಡ್ಸ್ವಾಮಿ ಅಷ್ಟೇ. ಈಗ ಮೆಕ್ಕೆಜೋಳ ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಎಲ್ಲ ಮೊಳಕೆ ಹೊಡಿಸಿ, ಎಲ್ಲ ಕುಂಟೆ ಹೊಡಿಸಿ, ಎಲ್ಲ ಅದಿಗೆ ಎಲ್ಲ ಬದುಗಳೆಲ್ಲ ಸವಿರಿ, ಎಲ್ಲ ಅರಗೆ ಎಲ್ಲ ಎಳೆದು ಎಲ್ಲ ಮಟ್ಟವಾಗಿ ಮಾಡಿ ಸಾಲು ಹೊಡೆದು ಅಡಿಗೊಂದು ಉಣಿಸ್ತೀವಿ. ಮೆಕ್ಕೆಜೋಳ ಅಡಿಗೊಂದು ಬೀಜ ಅಡಿಗೊಂದು ಉಣಿಸಿ ಸಾಲು ಹೊಡಿಬೇಕಾದ್ರೆ ಗಟ್ಟಿ ಗೊಬ್ಬರ ಬಿತ್ತೀವಿ ನೆಲಕ್ಕೆ. ನೆಲಕ್ಕೆ ಬಿತ್ತಿ ಬೀಜ ಉಣಿಸಿ ನೀರು ಕಟ್ತೀವ. ನೀರು ಕಟ್ಟಿದ ಮೇಲೆ ತಿರುಗಾ ಹುಟ್ಟಿ ಒಂದು 10-20 ದಿವಸ ಲೆಕ್ಕದಾಗ ನೀರು ಇನ್ನೊಂದಷ್ಟು ನೀರು ಬಿಡ್ತೀವಿ. ತಿರುಗಾ ನೀರು ಬಿಟ್ಟ ಮೇಲೆ ತಿರುಗಿ ಎಡೆ ಕುಂಟಿಗೆ ಬರ್ತದೆ, ಎಷ್ಟು ಮೊಣಕಾಲು ಬಟ್ಟ ಆ ಲೆಕ್ಕಕ್ಕೆ ಬರ್ತದೆ. ಆ ಲೆಕ್ಕಕ್ಕೆ ಆ ಟೈಮ್ನಾಗೆ ಎಡೆ ಕುಂಟು ಹೊಡೆದು ಕಳೆ ತೆಗೆದು ತಿರುಗಿ ಇನ್ನೊಂದು ಗಟ್ಟಿ ಗೊಬ್ಬರ, ಯೂರಿಯಾ ಗಟ್ಟಿ ಗೊಬ್ಬರ ಮಿಕ್ಸ್ ಮಾಡಿ ಬುಡಕ್ಕಿಕ್ಕಿ ನೀರು ಬಿಡ್ತೀವಿ. ನೀರು ಬಿಟ್ಟು ತಿರುಗಾ 2-3 ಸಾರಿ ನೀರು ಕಟ್ಟಿದ ಮೇಲೆ ತಿರುಗಾ ಯಾವುದು ಗಟ್ಟಿ ಗೊಬ್ಬರ 3 ಸಾರಿ ಇಡ್ತೀವಿ ಗಟ್ಟಿ ಗೊಬ್ಬರ ಬಿಡುತ್ತೆ ಮಾತ್ರ. ತಿರುಗಾ ಅದು ಏನೋ ರೋಗ ಪಾಗ ಬಿದ್ದರೆ ಔಷಧಿ ಒಂದು ತಡೆ ಹೊಡಿತೀವಿ ಅಷ್ಟೇ. ಈಗ ಕೆಲವರೆಲ್ಲ ಟ್ರ್ಯಾಕ್ಟ್ರ್ ಬಿತ್ತನೆ ಮಾಡ್ತೀವಿ, ಎತ್ತಿನ ಕೂರಿಯಾಗಿ ಬಿತ್ತನೆ ಮಾಡ್ತೀವಿ ಅಂತಾರೆ, ಆ ಥರ ನೀವು ಬಿತ್ತನೆ ಮಾಡಲ್ಲ? ಕೈಯಾಗ ಅದು ಬಿತ್ತಿದ್ರು, ಏನು ಬಿತ್ತಿದ್ರು ಟ್ರ್ಯಾಕ್ಟ್ರಿಗೆ ಬಿತ್ತಿದ್ರು ಅದು ಅದು ಸೊಟ್ಟ ಆಗೋದಲ್ಲ. ಹಿಂದ್ಲ ಕಾಲದಿದ್ದು ಯಾಕೆ ಮಾಡಿದಿರೋದು ರೈತರು ಅಂತ ನೇಗಿಲು ಕೂರಿಗೆ ಕುಂಟೆ ಅಂತ ಯಾಕೆ ಮಾಡಿ ಆದಿ ಕಾಲದಿದ್ದ ಬಂದಿರೋದಿದ್ದು ನಿನ್ನೆ ಮೊನ್ನೆದಲ್ಲ. ಯಾವುದು ಟ್ರ್ಯಾಕ್ಟ್ರ್ ಮಿಷನ್ಗಳು ನಿನ್ನೆ ಮೊನ್ನೆವು. ಮತ್ತು ಟ್ರ್ಯಾಕ್ಟ್ರ್ ಬೇಸಾಯಗಳು ಮಾಡಿ ಮತ್ತೆ ಎಲ್ಲ ಭೂಮಿಗಳೆಲ್ಲ ಕೆಟ್ಟ ಹೋಗಿ ಹಾಳಾಗಿ ಹೋಗಿರೋದು ಎತ್ತುಗಳಾಗ ಬೇಸಾಯ ಮಾಡೋದು ಫಸಲಿಕ್ಕು ಅದ್ರಾಗ ಮಾಡಿ ಫಸಲಿಕ್ಕು ನೋಡಿ ಹೆಂಗೆ ಡಿಫ್ರೆನ್ಸ್ ಬರುತ್ತೆ ಬೆಳೆ. ಎತ್ತಿನ ಬೇಸಾಯ ಕ್ರಮನೇ ಚೆನ್ನಾಗಂತೀರ? ಅದೇ ಒಳ್ಳೇದು ಸಾಕು. ನಿಂದು ಎರಡು ಮೂರು ಸಾಲ ಸರಿಯಾಗಿ ಹೊಡೆದು ಮಡಿಕೆ ಹೊಡೆದು ನಾಲ್ಕು ಎತ್ತಿನ ಕುಂಟೆ ಹಾಕು. ಎತ್ತಿನದು ಮ್ಯಾಗಳದ ಇಡಿಗೆ ಬರ್ತಿರ್ತತಲ್ಲ ಮುಣಿಗೋಗುತ್ತೆ. ಒಜ್ಜಿನಲ್ ಬೇಸಾಯ ಅಂದ್ರೆ ಎತ್ತಿನ ಬೇಸಾಯನೇ. ನಾಕಂದ್ರೆ ನಾನು 30-40 ವರ್ಷದಿಂದ ಬೇಸಾಯ ಮಾಡ್ಕೊಂಡು ಎರಡು ಜೊತೆ ಎತ್ತುಗಳಿಗೋಗಿ ನಮ್ಮ ಏಟ್ಲಾಡ್ಕೊಂಡು ಬಂದಿರೋದು. ಈ ಬೇಸಾಯಗಳು ನಾನು ಒಪ್ಪಲ್ಲ. ಮೊದಲು ನೀವು ಹುಡುಗರಾದಾಗೆಲ್ಲ ಮನೆಗೆ ಒಂದ್ ಜೊತೆ ಎತ್ತು ಕಟ್ಕೊಂಡು ಚೆನ್ನಾಗಿ ಬೇಸಾಯ ಮಾಡ್ರೆ ಎತ್ತಿನ ಬೇಸಾಯ. ಈಗೆಲ್ಲ ಎತ್ತುಗಳಿಲ್ದಂಗ ಆಗ್ಬಿಟ್ಟು ಎಲ್ಲ ಟ್ರ್ಯಾಕ್ಟರ್ ಬೇಸಾಯನ ಅವಲಂಬಿಸಿ ಏಳೆಂಟು ಜೊತೆ ಎತ್ತಿಲ್ಲ. ಊರಿಗೆ ಒಂದು ಏಳೆಂಟು ಜೊತೆ ಎತ್ತಿಲ್ಲ, ಮನೆಗೆ ಒಂದ್ ಜೊತೆ ಎರಡು ಜೊತೆ ಇರೋವು. ಯಾಕೆ ಈ ತರ ಎತ್ತುಗಳು ಕಟ್ಟೋದೆಲ್ಲ ಕಡಿಮೆ ಆಯ್ತು ಅನ್ಸುತ್ತೆ? ಎತ್ತುಗಳ ಮೇವು ನೀರದಲ್ಲೇ ಕಡಿಮೆ ಆಯ್ತು. ಅದು ಹಿಂದಿ ಕಾಲ ಯಾರು ಬಾಲಬಸಪ್ಪನವರು ಹೇಳಿರೋದು ಸತ್ಯವದು, ಸುಳ್ಳಾಗಲ್ಲ. ಯಾಕಂದ್ರೆ ಎತ್ತು ಕಟ್ಟಿದ್ರೆ ಕತ್ತೆ ಕಟ್ಟಬೇಕು, ಮಾಂಸ ತಿಂದ್ರೆ ಮರದ ಸೆಕ್ಕೆ ತಿನ್ನಬೇಕು, ಏಳೂರಿಗೆ ಒಂದು ದೀಪ ಆಗಬೇಕು, ಅನ್ನ ತೂಕ ಮಾಡಿ ತಿನ್ನಬೇಕು. ಆ ರೀತಿ ಅವರೆಲ್ಲ ನುಡಿದಿದ್ದಾರೆ ಆ ಶರಣರು ಆ ಕಾಲದಾಗ. ಅವ್ರು ಏನು ನುಡಿದಿದ್ದಾರೆ ಆ ಪ್ರಕಾರ ಆಗ್ತಾ ಹೋಗ್ತಾ ಬರ್ತೇ ಬರ್ತದೆ. ಅದರಿಂದ ಎತ್ತುಗಳಿದ್ದ ಎಲ್ಲ ಅಧ್ವಾನ ನಿಜವಾಗ್ಲು ಸುಳ್ಳಲ್ಲ. ಮತ್ತೆ ಮೆಕ್ಕೆಜೋಳಕ್ಕೆ ಏನೇನು ರೋಗ ಬರುತ್ತೆ? ಸ್ವಾಮಿ ಇದು ಸುಳಿಗೆ ಬೀಳುತ್ತೆ ಅಷ್ಟೇ, ಅದು ಬಿಟ್ಟು ನೆಲ್ಲಿ ಬೀಳಲ್ಲ ಅದಕ್ಕೆ. ಮತ್ತೆ ಈ ಸುಳಿ ರೋಗ ಬಿದ್ದಾಗ ಯಾವ ರೀತಿ ಹತೋಟಿ ಮಾಡ್ತಾರ? ಔಷಧ ಇದು ಯಾವ್ದೋ ಶಾವಿಗೆ ಅಂತ ಏನು ಅಂತಾರೆ ಅದನ್ನ, ಆ ಔಷಧ ಹೊಡಿತೀವಿ. ಔಷಧಿ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ? ಅದು ಕಂಟ್ರೋಲ್ ಆಗುತ್ತೆ, ಅದೊಂದು ಬಿಟ್ಟರೆ ಅದಕ್ಕೆ ಆಗಲ್ಲ. ಮತ್ತೆ ಇದು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? ಅದು 4 ತಿಂಗಳು ಬರ್ತಾ ಆಗ್ಬೇಕು ಸರ್. 4 ತಿಂಗಳು ಬರ್ತಾ ಆಗ್ಬೇಕು. 4 ತಿಂಗಳು ಬರ್ತಾದ್ಮೇಲೆ ಬರೋದು. ಯಾವ್ದು ಕಡಲೆಕಾಯಿ, ಮೆಕ್ಕೆಜೋಳ, ಉಳ್ಳಿಗಡ್ಡೆ. ಉಳ್ಳಿಗಡ್ಡೆ 3 ತಿಂಗಳಿಗೆ ಅಂತಾರೆ, ಅದು ನಾನು ಒಪ್ಪಲ್ಲ. ಯಾಕಂದ್ರೆ ಇದು ರೇಟ್ ಇದ್ದಾಗ ಏನ್ ಮಾಡ್ತಾರೆ ಜನಗಳಂದ್ರೆ, ಇಷ್ಟಿಟ್ಟು ಆಗ್ತಿದ್ದಲ್ಲ ರೇಟ್ ಐತೆ ಹಂಗಂತ ಕಿತ್ತಾಕ್ತಾರೆ. ಅದು ಬರ್ತಾ ಆಗ್ಬೇಕಂದ್ರೆ ಅದು 4 ತಿಂಗಳು. ಹೈಬ್ರಿಡ್ ಜೋಳ, ಮೆಕ್ಕೆಜೋಳ, ಕಡಲೆಕಾಯಿ ಅವೆಲ್ಲ 4 ತಿಂಗಳು ಬರ್ತಾ ಆಗ್ಬೇಕು. ಇದು ಯಾವ್ದು ಸೂರ್ಯಕಾಂತಿ ರಾಗಿ ಐತಲ್ಲ, 3 ತಿಂಗಳು ಬರ್ತದೆ. ಮೆಕ್ಕೆಜೋಳ ಕಟಾವಿಗೆ ಬಂದಾಗ ಕೆಲವರೆಲ್ಲ ಸೂಲಂಗಿ ಮುರಿದು ಜಾನುವಾರುಗಳಿಗೆ ಮೇವಾಗಿ ಕೊಡ್ತಾರೆ, ಇದು ಅದರಿಂದ ಏನಾದ್ರೂ ಇಳುವರಿ ಕಡಿಮೆ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ. ಅದು ಇಲ್ಲಿ ಸೂಲಂಗಿ ಹೆಂಗಂದ್ರೆ ಸ್ವಲ್ಪ ಬಲ್ತಿರ್ಬೇಕು, ಆ ಲೆಕ್ಕದಾಗ ಮುರಿಬೇಕು. ಎಳೆದ್ ಮುರಿದ್ರೆ ಅದು ಯಾವ್ದಕ್ಕೆ ಬರುತ್ತೆ? ಯಾವ್ದಕ್ಕೆ ಬರಲ್ಲ. ನೀನ್ ಹೇಳ್ದಂಗೆ ಎಲ್ಲ ದೇನಾಗುತ್ತೆ, ಕಾಳು ಸ್ವಲ್ಪ ಬಲ್ತ್ ಬರ್ಬೇಕು, ಆವಾಗ ನಿಮ್ ಮುರಿ ಏನಾಗಲ್ಲ. ಮೆಕ್ಕೆಜೋಳ ಕಟಾವ್ ಮಾಡಿದ್ಮೇಲೆ ಅದನ್ನೆಲ್ಲ ಯಾವ ರೀತಿ ಒಕ್ಕಣೆ ಮಾಡ್ತಾರೆ ಸರ್? ಅದು ಎಲ್ಲ ಸ್ವಲ್ಪ ಜೋಲೆ ತೆನಿಗೆ ಬೀರೋಲ್ತಲ್ಲ, ಅದನ್ನ ಮುರಿದು ಹಾಕಿ ಅವೆಲ್ಲ ಸಪ್ಪೆ ಕಡ್ದು ಎಲ್ಲ ಸಪ್ಪೆ ನಾವು ಎತ್ತುಗಳಿಗೆ ದನಗಳಿಗೆ ಹಾಕ್ಕೊಂತೀವಿ, ಸೂಟ್ ಕಟ್ಕೊಂಡು ಏರ್ಕೊಂತೀವಿ. ತಿರ್ಗಿ ಮೆಕ್ಕೆಜೋಳ ಕಡೆಗೆ ಏರಿ ಸ್ವಲ್ಪ ಒಣಗಿಸಿ ಮಿಷನ್ಗೆ ಹಾಕಿಸ್ತೀವಿ. ಕೆಲವರೆಲ್ಲ ಸಪ್ಪೆನ ಹಂಗೆ ರೋಟ್ರಿ ಹೊಡೆದ್ಬಿಟ್ಟು ಗೊಬ್ಬರ ಮಾಡ್ತಾರೆ ಜಮೀನಾಗ? ಹೊಡಿತಾರೆ. ಯಾಕಂದ್ರೆ ಎತ್ತುಗಳು ದನಗಳು ಇಲ್ದಂತಾರು, ತೀರಾ ಕೊಳತು ಹೋಗಿರೋದು ನೆಂದು ಸ್ವಲ್ಪ ದೇನಾಗಿರ್ತಲ್ಲ ಅಂತಾರು ಮಾಡ್ಕೊಂತಾರೆ. ದನಗಳು ಎತ್ತುಗಳು ಇದ್ದಾರ ದುಂಡ್ಗೆ ಹಾಕ್ಕೊಂಡು ಬಣಗಿಗೆ ಹಾಕ್ಕೊಂತಾರೆ ಮೇಸಾಕ. ಮೆಕ್ಕೆಜೋಳ ಚೆನ್ನಾಗಿ ಒಣಗಿದ್ಮೇಲೆ ಅದನ್ನೆಲ್ಲ ಮಿಷಿನ್ ಬಿಡಿಸ್ತೀರ? ಮಿಷನ್ ಒಣಗಿದ ಮೇಲೆ ಬಿಡಿಸ್ಬೇಕು. ತೀರ ಹಸದ್ ಬಿಡಿಸಿದ್ರೆ ಏನಾಗುತ್ತೆ ಅಂದ್ರೆ ತಬಡ್ ತಬಡ್ ಬರುತ್ತೆ, ಸ್ವಲ್ಪ ಕಚ್ಚಿದ್ರೆ ಜಾಸ್ತಿ ಬರುತ್ತೆ, ಸ್ವಲ್ಪ ಕ್ಲೀನಾಗಿ ಒಣಗಿಬಿಟ್ರೆ ಧೂಳು ಇಲ್ದಂಗೆ ಕ್ಲೀನಾಗಿ ಬರುತ್ತೆ. ಈಗ 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್? ಇದು 1 ಎಕರೆಗೆ 40 ಪ್ಯಾಕೆಟ್ ಲೆಕ್ಕ ಬರುತ್ತೆ ಸರ್. ಸರಿ ಸ್ವಲ್ಪ ತಾಕತ್ತು ಮಾಡ್ಕೊಂಡು ಮಾಡ್ತೀರಿ. ಇದ್ರೆ 30 ಪ್ಯಾಕೆಟು 20 ಪ್ಯಾಕೆಟು ಅಷ್ಟೇ, 35-40 ಒಟ್ಟು 40 ಲೆಕ್ಕ ಟಾರ್ಗೆಟ್ ಆಯ್ತು. 40 ಮೇಲೆ ಬೆಳೆದಿದ್ದೀವಿ ನಾವು. ಯಾಕಂದ್ರೆ ಒಂದೇ ಲೆಕ್ಕಕ್ಕೆ ನಾವು ಬೆಳಿಬೇಕಲ್ಲ, ಒಂದೇ ಲೆಕ್ಕಕ್ಕೆ ನಮ್ಗೆ ಸಿಗ್ಬೇಕಲ್ಲ. ವರ್ಷ ನಮ್ಗೆ ಸಿಕ್ಕಿದ್ರೆ ನಮ್ಮನ್ನ ಹಿಡಿಯಾರ ಒಟ್ಟು ಅದು ಟಾರ್ಗೆಟು 40 ಮಿಕ್ಕಿ 1 ಎಕರೆಗೆ. ಮೆಕ್ಕೆಜೋಳನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಇದು ಮಾರ್ಕೆಟಿಗೆ ಸರ್, ಮಾರ್ಕೆಟ್ ಚಳಕೆರೆ. ಕೆಲವು ರೈತರು ಇಲ್ಲಿ ವ್ಯಾಪಾರಸ್ಥರು ಬಂದ್ರೆ ಇಲ್ಲೇ ಕೊಡ್ತಾರೆ, ಮಾರ್ಕೆಟ್ಗೂ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಸಾಲಗಳು ಮಾಡ್ಕೊಂಡಿರ್ತಾರೆ, ಮತ್ತು ಸಾಲಗಳು ಮತ್ತೆ ತೀರಿಸ್ಬೇಕಲ್ಲ, ಮಾರ್ಕೆಟ್ಗೆ ಹಾಕ್ತಾರೆ. ಇಲ್ಲಿ ಸಾಲ ಇಲ್ತಾರೆ, ಇಲ್ಲೇ ಮಾರ್ಕೊಂತಾರೆ. ಕೆಲವು ಕೋಳಿ ಫಾರಂಗಳಿಗೆ ತಗೊಂಡು ಹೋಗಿ ಮಾರ್ಕ ಕೊಟ್ಟು ಬರ್ತಾರೆ. ಅವ್ರಿಗೆ ಹೆಂಗೆ ಸರ್ ಹಂಗೆ ಮಾಡ್ಕೊಂಡು ಬರ್ತಾರೆ ಸರ್. ಏನು ರೇಟ್ ಸಿಗ್ತೈತೆ ಮೆಕ್ಕೆಜೋಳ ಇವಾಗ? ರೇಟ್ ಸರ್ ಸ್ವಲ್ಪ 1,700-1,800 ತನಕ ನಡೀತೈತೆ ಅಂತಾರೆ. ಮೊದಲು ಬರೀ 1,000-1,300 ಇತ್ತು, ಈಗ ಸ್ವಲ್ಪ ಈ ವರ್ಷ ಸ್ವಲ್ಪ ಮೇಲಾಗಿ ಐತೆ ಸ್ವಲ್ಪ. ಈ ಥರ 1,700-1,800 ರೂಪಾಯಿ ಸಿಕ್ಕರೆ ಸಾಕಾಗುತ್ತೆ? ಹಂಗೆ ಈ ಲೆಕ್ಕಿದ್ರೆ ಹಂಗೆ ಹಾಕಿದ ಬಂಡವಾಳ ಕೈಗೆ ಸಿಕ್ಕೈತೆ ಅಂಬಂಗೆ ಆಗುತ್ತೆ. 1 ಎಕರೆ ಮೆಕ್ಕೆಜೋಳ ಬೆಳೀಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಒಬ್ಬರದ್ದು ಇದೆಲ್ಲ ಸೇರಿ ಅಲ್ಲ ಒಂದು ಎಕರೆಗೆ 10,000 ಲೆಕ್ಕ ಬರುತ್ತೆ ಸರ್. ಜಾಸ್ತಿ ಬರ್ತಾ ಒಟ್ಟು ಅಂದಾಜು 3 ಸಾರಿ ಗೊಬ್ಬರ ಇಡ್ಬೇಕಾ? ಒಂದು ಮಾತು 2 ಪ್ಯಾಕೆಟ್ ಹಾಕಿ, ಒಂದು ತಡ 6 ಪ್ಯಾಕೆಟ್ ಲೆಕ್ಕ ಹಾಕಿ. ತಿರ್ಗ ಬ್ಯಾಸಾಕಿ ಇಕ್ಬೇಕು ಟ್ಯಾಕ್ಟರ್ ಬ್ಯಾಸಾಕಿ. ತಿರ್ಗ ಬೀಜ ಅದು ನಮ್ಮ ಕೈಯಾಗಿದ್ದಂಗೆ ನಮ್ಮ ಬರೀ 600 ರೂಪಾಯಿ ಸಿಗ್ತವೆ, 800 ರೂಪಾಯಿ ಸಿಗ್ತವೆ, 1,000 ರೂಪಾಯಿ ಸಿಗ್ತವೆ ಬೀಜಗಳು. ನಮ್ಗೆ ಯಾವಾಗ ಅನುಕೂಲ ಅವತ್ತ ತರ್ತೀವಿ ಅಂದ್ಕ. ಮತ್ತು ಬೀಜದ್ದು ಗೊಬ್ಬರದ್ದು ಇದು ಬ್ಯಾಸಾಯದ್ದು ಕಳ್ಳೆದು ಮತ್ತೆ ಕಳೆ ತೆಗಿಬೇಕಂದ್ರೆ ಅವ್ರಿಗೆ ಕೂಲಿ ಅವ್ರು ಕೊಡ್ಬೇಕು. ಹಂಗಾಗಿ ಒಂದು 10,000 ಮೇಲೆ ಬರ್ತದೆ ಸರ್. ಮತ್ತೆ ಬರೀ ಇದು ಈರುಳ್ಳಿ, ಮೆಕ್ಕೆಜೋಳ, ರಾಗಿ ಇಂಥವೇ ಬೆಳೀತಾ ಇದ್ರಲ್ಲ, ಅಡಿಕೆ, ತೆಂಗು, ಬಾಳೆ, ಸಪೋಟ, ಮೋಸಂಬಿ, ನೀರು ಸಮಸ್ಯೆ. ನೀರು ಹಾಲೊಂದು 5-6 ವರ್ಷ ಮುಂಚೆ ಎಲ್ಲ ತೆಂಗಿನ ಮರಗಳೆಲ್ಲ, ಅಡಿಕೆ ಮರಗಳೆಲ್ಲ ಒಣಗಿಲ್ಲ, ಹಾಳಾಗೋಗಿದೆ ಪಾಪ. ಇವಾಗ ಇಕ್ಕನೂ ಭಯ, ಅವು ಬೆಳಿತಾವ ಇಲ್ಲ ಕೈಗೆ ಸಿಗ್ತಾವ ಇಲ್ಲ ಅಂಬಂಗ ಆಗಿದಾವ. ಈ ವರ್ಷ ಎಲ್ಲ ಮಳೆ ಚೆನ್ನಾಗಿ ಬಂತಲ್ಲ, ಏನು ಬೋರ್ಗಳಲ್ಲಿ ನೀರು ಚೆನ್ನಾಗಿ ಬರ್ತಾ ಇಲ್ಲ? ಇವಾಗ ಸದ್ಯಕ್ಕೆ ಬರ್ತಾವೆ ಸರ್. ಇವಾಗ ನಿಂತಿರೋ ಬೋರ್ಗಳೆಲ್ಲ ನೀರು ಬೇಕಾದಷ್ಟು ನೀರು ಹೊಡಿತಾವೆ. ಇವಾಗ ಗದ್ದೆ ಹೊಡಿಬೋದಾಗಿತ್ತು, ಎತ್ತುಗಳಿಲ್ಲಲ್ಲ. ಗದ್ದೆಗಳು ಹೊಡೆದಿದ್ರೆ ಹಂಗೆ ಭತ್ತ ನೆಲ್ಲ ಆಗವು, ಹೊಡಿಯಕ್ಕೆ ಎತ್ತುಗಳಿಲ್ಲಲ್ಲ. ಹಂಗಾಗಿ ಗದ್ದೆಗಳು ಕೈ ಬಿಟ್ಟಿದ್ದೀವಿ. ಇವಾಗ ಗದ್ದೆಗಳೇನು ಯಾರು ಹೊಡೆಯಲ್ಲ, ಏನೋ ತಡಿ ಫಸಲು ಬೆಳ್ಕೊಂತಾರೆ ಅಷ್ಟೇ. ರಾಗಿ, ಜೋಳ, ಕಡಲೆಕಾಯಿ, ಉಳ್ಳಾಗಡ್ಡೆ, ಅದು ಉಳ್ಳಾಗಡ್ಡೆ ರೇಟ್ ಸಿಕ್ಕರೆ ಮಾತ್ರ ಅದು ಪ್ರೀತಿ ಕೊರತೆ ಸಹ, ಅದು ಕೂಲಿಯರ್ದು, ಗೊಬ್ಬರದ್ದು, ಔಷಧದ್ದು ಭಾರಿ ಕೊರತೆಗಳು ಅವನು. ಬರೀ ರಾಗಿ, ಮೆಕ್ಕೆಜೋಳ ಇವೆಲ್ಲ ಒಂದು 5-6 ತಿಂಗಳು ಕಾಯ್ಬೇಕಾಗತ್ತೆ ನೀವು ಬೆಳೆ ದುಡ್ಡು ಬರ್ಲಿಕ್ಕೆ. ಈ ತರಕಾರಿ, ಹೂವು ಇಂಥವ್ ಹಾಕೊಂಡ್ರೆ ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಯಾಕೆ ಬೆಳಿಬಾರ್ದು? ಬೆಳಿಬೋದು ಸಹ, ಜನಗಳಿರ್ಬೇಕು, ಅವಕ್ಕೆ ಜನಗಳಿರ್ಬೇಕು. ಇಬ್ರು ಮೂವರು ಇದ್ದೆ ಆಗಲ್ಲ, ಅದು ಜನಗಳು ಇದ್ರೆ ಮಾತ್ರ ಅಂತವು. ತೀರ ಒಂದು 7-8 ಜನ, 5-6 ಜನ ಇದ್ರೆ ಅದನ್ನ ಅರಿಶ್ಯಂತಾರೆ. ನಾ ಒಬ್ರಿಬ್ರನ್ನೆಲ್ಲ ಅರಿಶ್ಯಂ, ಕೊಯ್ಯೋದೇನು, ಕಟ್ಟೋದೇನು, ಕೀಳೋದೇನು. ಹಂಗಾಗಿ ಕೆಲವು ಜನ ಇದ್ದರೆ ಹಾಕ್ಯಂತಾರೆ, ಇಲ್ದಿದ್ದರೆ ಇಲ್ಲ. ಮತ್ತೆ ಈ ಕೃಷಿ ಒಂದೇ ಮಾಡಿದ್ರೆ ರೈತರು ಉದ್ದಾರ ಆಗಕ್ ಆಗೋದಿಲ್ಲ. ಹಂಗಾಗ್ಬಿಟ್ಟು ಏನಾದ್ರು ಹಸು ಸಾಕಾಣಿಕೆ ಮಾಡೋದು, ಕುರಿ ಮೇಕೆ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಏನಾದ್ರು ಉಪಕಸ ಮಾಡ್ಬೇಕಂತಾರೆ, ನೀವು ಯಾವ್ದಾದ್ರು ಉಪಕಸಗಳು ಮಾಡ್ತಾ ಇದ್ರ? ಮಾಡ್ಬೇಕು ಸರ್, ಮಾಡೋಕೆ ಕೈಯಾಗಿ ದುಡ್ಡು ಬೇಕಲ್ಲ ಸರ್. ಯಾವ್ದಾನ ಮಾಡ್ಬೋದು ಇಲ್ಲ ಅಂತ ಹೇಳ, ಬಂಡವಾಳ ಬೇಕಲ್ಲ, ಬಂಡವಾಳ ಇದ್ರೆ ಏನಾನ ಮಾಡ್ಬೋದು. ಯಾವ್ದಾನ ಮಾಡ್ಕೊಂಡು ಹೊತ್ತಲಾಗ ಕುರಿ ಮೇಕೆ ಅಂತವೇನು ಸಾಕ್ತಾ ಇಲ್ಲ? ಇಲ್ಲ ಸರ್, ಸುಳ್ಳಿ ಹಾಕಿ ಹೇಳ್ಬೇಕು, ಇಲ್ಲ ಕುರಿ ಮೇಲೆ ಸಾಕಿಲ್ಲ. ಮತ್ತೆ ಈಗ ಜಮೀನಿಗೆ ಗೊಬ್ಬರ ಬೇಕಾಗುತ್ತಲ್ಲ, ಏನಾದ್ರೂ ಎತ್ತು ಇವನ್ನೆಲ್ಲ ಕಟ್ಕೊಂಡಿದ್ದೀರಾ? ಇಲ್ಲ ಸರ್, ದುಡ್ಡಿಗೆ ತಗೊಂಡು ಬಂದು ಏರ್ಕೊಂಡು ಮಾಡ್ತೀವಿ ಅಷ್ಟೇ. ಮತ್ತೆ ಎತ್ತಿನ ಬೇಸಾಯ ಚೆನ್ನಾಗಿ ಅಂತ ಹೇಳಿದ್ರೆ, ಇವಾಗ ಎತ್ತಿನ ಬೇಸಾಯ ಎಲ್ಲ ಕಳೆದಿಕ್ಕಿದ್ದೇವೆ, ಟ್ರ್ಯಾಕ್ಟರ್ಲ್ಲೇ ಬೇಸಾಯ ಮಾಡ್ತೀವಿ. ನಾವು ಟ್ರ್ಯಾಕ್ಟ್ರಾಗ, ನಾನು ಒಂದನೇ ಬೇಸಾಯಗಾರ, ಎರಡು ಜೊತೆ ಹುಡ್ಕೊಂಡು ಬಂದಿರೋನು. ಮತ್ತೆ ಈಗ ಯಾಕೆ ಒಂದ್ ಜೊತೆ ಎತ್ತು ಕಟ್ಟಿಗೆ ಬಂದು ವ್ಯವಸಾಯ ಮಾಡ್ತಾವ? ನಾ ಒಂದ್ ಜೊತೆ ಐದವ, ಮಾವಂದು ನಂದು ಎಲ್ಲ ಬಹಳ ಐತಲ್ಲ, ಒಂದ್ ಜೊತೆಲಿದ್ದ ಆಗಲ್ಲ. ಅದ್ರಾಗಿ ಮತ್ತೆ ಟ್ರ್ಯಾಕ್ಟರ್ ಬೇಸಾಯನೇ ಜಾಸ್ತಿ, ಒಂದ್ ಜೊತೆಲಿದ್ದ ಅರಗಿಸೋದಾಗಲ್ಲ. ಮತ್ತೆ ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಏನು ಇದ್ದಿದ್ದ ದಿವಸ ಇದಿರತಕ್ಕನ ಇದನ್ನ ಬೆಳಿಬೇಕು, ತಿನ್ನಬೇಕು, ಸಾಯ್ಬೇಕು ಒಂದ್ ದಿವಸ ಅಷ್ಟೇ. ಸುಮ್ಕೆ ನಾವು ಆಸೆ ಇಟ್ಕೊಂಡು ಬದುಕಬಾರ್ದು, ಮಾಡೋದು ಮಾಡಬೇಕು, ಕೈಗೆ ಸಿಗೋದು ಬೀಳೋದು ದೇವ್ರಿಚ್ಚದು. ಈ ಟೊಮೆಟೋ ಹಾಕಿದ್ರೆಲ್ಲ ಚೆನ್ನಾಗಿ ಲಾಭ ಬರುತ್ತೆ ಅಂತಾರೆ, ಏನು ಟೊಮೆಟೋ ಬೆಳಿಬೇಕಂತ ಆಸಕ್ತಿ ಬರಲ್ಲ? ಟೊಮೆಟೋ ಹಾಕಿದಾರೆ ಸರ್, ಮಸ್ತ್ ಹಾಕ್ತಾರೆ. ಇದು ನರ್ಸರಿ ಬಂದತ್ತಲ್ಲ, ಇವಾಗ ಮೊದಲು ಒಟ್ಟು ಒಯ್ಬೇಕು, ಸಸಿ ನಾಟಿ ಮಾಡಬೇಕು, ಆ ಲೆಕ್ಕದಾಗ ಎಲ್ಲ ಇವಾಗ ಎಲ್ಲ ನರ್ಸರಿ ಆಲ್ರೆಡಿ ಇರ್ತ ತಗೊಂಡು ಬರ್ತಾರೆ, ನಾಟಿ ಮಾಡ್ತಾರೆ, ಬೆಳೀತಾರೆ. ಯಾತ್ರ ಗೂಟುಗಳು, ದಾರಗಳು ಕಟ್ಕೊಂಡು ಅವು ಸಿಕ್ಕವ್ರಿಗೆ ಸಿಗ್ತಾವೆ, ಸಿಗದಿದ್ದ 2-3 ನಾಮ ಇಟ್ಕೊಂತಾರೆ. ಮೊನ್ನೆ ಒಂದು 2-3 ತಿಂಗಳು ಮುಂಚೆ ಸ್ವಲ್ಪ ಜಂಪ್ ಆಗಿತ್ತು, ಉಳ್ಕೊಂಡಿದ್ವು, ಉಳ್ಕೊಂಡಿದ್ದಾರೆ. ಇವಾಗ ಆಗಲ ಡೌನ್ ಆಗಿದ್ದಾವೆ ಅಂತಾರೆ. ಹೆಂಗ್ ಹೇಳಕ್ ಬರಲ್ಲ ಸರ್ ಮುಂದಿನ ರೇಟ್. ಬೆಳಿಬೇಕಂತ ಆಸಕ್ತಿ ಇಲ್ಲ ಸರ್, ಇಲ್ಲ ಸರ್, ಇಲ್ಲ, ಸುಮ್ಮಕ್ಕೆ ಸುಳ್ಳು ಹೇಳಬಾರ್ದು. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಕೃಷಿ ಬದುಕು ಏನಾದ್ರು ಮಾಡ್ತಾರ? ಅವ್ರು ಓದ್ತಾರೆ ಸರ್, ಒಬ್ಬನ ಸಿಪಿಎಡ್ ಓದ್ತಾನೆ, ಬಿಪಿಎಡ್. ಹಂಗಾದ್ರೆ ಕೃಷಿ ಬದುಕೆಲ್ಲ ನೀವು ಒಬ್ಬರೇ ಮಾಡ್ತೀರ? ಮುಂದೆ ಮಕ್ಕಳನ್ನ ಓದಿಸ್ಬೇಕಂತ ಈ ಕೃಷಿ ಬದುಕಿ ಕರ್ಕೊಂಬರ್ಬೇಕಂತ? ಇಲ್ಲ ಸರ್, ಏನಾನ ಯಾವ್ದಕ್ಕನ ಕಳಿಸ್ಬೇಕಂತ. ಅದಕ್ಕನ ಕಳಿಸೋದು ಸಣ್ಣದಕ್ಕನ ಹೋಗ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವನೇನು ಮುಗಿಸಿದಾನೆ, ದೊಡ್ಡ ನಾಲ್ ಎಂಬೆ ಮುಗಿದೈತಿದ್ವು ತುಮಕೂರಲ್ಲಿ, ಮುಗಿಸಿದಾನೆ. ಅದಕ್ಕೆ ಯಾವ್ದಾನ ಬ್ಯಾಂಕ್ಗಳು ಯಾವಾನ ಸಿಗ್ತಾವಂದ್ರೆ ಸಿಗಂಗಿಲ್ಲ, ನೋಡಿ ಯಾವನ್ ಸಿಕ್ಕಾಗ ಕಳಿಸ್ಬೇಕು. ಈಗ ನೀವು 30-40 ವರ್ಷದಿಂದ ಕಷ್ಟಪಟ್ಟು ಈ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರು ಈ ಅಷ್ಟೊಂದು ಕಷ್ಟಪಟ್ಟು ಕೃಷಿ ಮಾಡೋ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಇಲ್ಲ. ಯಾಕೆ ಅಷ್ಟೊಂದು ಆಸಕ್ತಿ ಕಡಿಮೆ ಆಯ್ತು ಹುಡುಗರಿಗೆ ಅನ್ಸುತ್ತೆ? ಅದು ಹಂಗೆ ಆಗ್ಬಿಟ್ಟದ, ಅದು ನಂದು ನಿಂದಲ್ಲ, ಅದು ದೇವ್ರ ಹಂಗೆ ಮಾಡ್ಬಿಟ್ಟದಾನೆ. ದೇವ್ರ ನಂಬೋದಲ್ಲ, ನಿನ್ನ ನಂಬೋದಲ್ಲ, ನನ್ನ ನಂಬೋದಲ್ಲ. ಇವಾಗ ನೀನು ನೈಸ್ಕೊಂಡಿದ್ದ, ನನ್ನ ಕೈಲಿ ಆಗಲ್ಲಪ್ಪ, ನೀನು ಮಾಡಪ್ಪ, ನಾನು ಮಾಡಲ್ಲ ಹಂಗೆ. ಹಂಗಾಗಿ ಅದು ಬಂದು ನಡೆದು ಬಂದು ಬಿಟ್ಟತೆ, ಯಾರೇನು ಮಾಡೋಕ್ಕಾಗಲ್ಲ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾ? ಎಲ್ಲ ಮಾಡಿದ್ದೀನಿ ಬಿಡ, ನಾನು ತೃಪ್ತಿ ಆಗತಕ್ಕನ ಮಾಡಿದ್ದೀನಿ. ದಾಸದ್ರಾಗ ಯಾವ ಒಂದು ಗಾಡಿ ಹೊಡೆಯೋದಾಗಲಿ, 100 ಗಾಡಿ ಹೋಗಲಿ, ಹಿಂದೆ ಹೋಗಿ ಸೈಡ್ ಹಿಡ್ಕೊಂಡು ಜಾತಿಗಳಿಗೆ ಹೋಗ್ತಿದ್ದೆ. ಹಂಗಾಗಿ ಇವಾಗ ಇಲ್ಲ, ಆ ಲೆಕ್ಕದಾಗ ಇಲ್ಲ, ಅಲ್ಲ ಕೈ ಬಿಟ್ಟಿದ್ದೀನಿ. ಅಲ್ಲ, ಈ ಕೃಷಿ ಬದುಕು ನೆಮ್ಮದಿ ತಂದು ಕೊಟ್ಟಾಯ್ತಾ? ನೆಮ್ಮದಿ ಏನೋ ಮಾಡೋದು ಮಾಡಬೇಕು, ಕೊಡೋದು ಬಿಡೋದು ದೇವ್ರಿಚ್ಛೆ, ನಮ್ದೇನಿಲ್ಲ. ಬಹಳ ಸಂತೋಷ ಈಶಣ್ಣರ, ಇದುವರೆಗೂ ನಿಮ್ಮ ಈ ಕೃಷಿಯಲ್ಲಿನ ಅನುಭವಗಳು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರಿ, ಇದುವರೆಗೂ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯ ನಾಟಿಯ ಕೃಷಿಕ ಕೆ ಈಶಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ಒಂದು ಜನಪದ ಗೀತೆಯನ್ನು ಆಲಿಸೋಣ. ಕೇಳಿ ಬರ್ತಾ ಇದೆ ಬಸವರಾಜ್ ಘೀವಾರಿ ಅವರ ಧ್ವನಿಯಲ್ಲಿ. ತಂಗಿ ಹೇಳ ನಿನ್ನ ಯ ತವರೂರ, ಯಾವೂರ ಹೇಳ ತಂಗಿ ನಿನ್ನ ಯ ತವರೂರ, ಹೋಗಿ ಬರ್ತೆ ನವ್ವ ನೀ ಹೇಳ ಹೆಸರ, ಹೋಗಿ ಬರ್ತೆ ನವ್ವ ನೀ ಹೇಳ ಹೆಸರ. ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ, ಯಾವೂರ ಹೇಳ ತಂಗಿ ನಿನ್ನ ಯ ತವರೂರ. ಯಾವೂರ ಹೇಳ ತಂಗಿ ನಿನ್ನ ಯ ತವರೂರ, ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ. ಬಾಳಿಯ ಬಾವಿ ತ್ವಾಟ ಆಜಾಗ ಸಾಕಷ್ಟ, ಬಾಳಿಯ ಬಾವಿ ತ್ವಾಟ ಆಜಾಗ ಸಾಕಷ್ಟ, ತವರಿನ ಹೆಸರೇಳ ತವರಿನ ಹೆಸರೇಳ ತಂಗ್ಯವ್ವ ಹಸನ ಕಟ್ಟ, ಬಳಿಯ ತಂದೇನ ತಂಗಿ ಹೊಸ ಮಾಟ. ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ, ಯಾವೂರ ಹೇಳ ತಂಗಿ ನಿನ್ನ ಯ ತವರೂರ. ಯಾವೂರ ತಂಗಿ ಹೇಳ ನಿನ್ನ ಯ ತವರೂರ, ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ. ನಾ ಕೊಟ್ಟ ಬಳಿಯ ನಿಟ್ಟ ಹಣೆಗೆ ಕುಂಕುಮ ಇಟ್ಟ, ನಾ ಕೊಟ್ಟ ಬಳಿಯ ನಿಟ್ಟ ಹಣೆಗೆ ಕುಂಕುಮ ಇಟ್ಟ, ಇರಬೇಕಾದ ಯಾವೂರ ಹೇಳ ತಂಗಿ ನಿನ್ನ ಯ ತವರೂರ, ಯಾವೂರ ಹೇಳ ತಂಗಿ ನಿನ್ನ ಯ ತವರೂರ, ಹೋಗಿ ಬರ್ತೆ ನವ್ವ ನೀ ಹೇಳ ಹೆಸರ, ಹೋಗಿ ಬರ್ತೆ ನವ್ವ ನೀ ಹೇಳ ಹೆಸರ ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ ಯಾವೂರ ಹೇಳ ತಂಗಿ ನಿನ್ನ ಯಾತವರೂರ ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ ಯಾವೂರ ಹೇಳ ತಂಗಿ ನಿನ್ನ ಯಾತವರೂರ ಬಾರಯ್ಯ ಬಳಿಗಾರ ಬಾರೋ ನಮ್ಮ ಮನೆಗೆ ಯಾವೂರ ಹೇಳ ತಂಗಿ ಜನಪದ ಗೀತೆಯೊಂದನ್ನು ಆಲಿಸಿದ್ದೀರಿ. ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕಡಲೆಕಾಳು ಕನಿಷ್ಠ 4439 4576 ರೂಪಾಯಿಗಳು, ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 5809 ರೂಪಾಯಿ, ಹುರುಳಿಕಾಳು 3291 ರೂಪಾಯಿ, ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1581 ರೂಪಾಯಿ, ಮೆಕ್ಕೆಜೋಳ 1729 ರೂಪಾಯಿ, ರಾಗಿ 1511 ಗರಿಷ್ಠ 2212 ರೂಪಾಯಿ, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 3300 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ ಮತ್ತು ಗರಿಷ್ಠ 5666 ರೂಪಾಯಿಗಳಾದರೆ ಅವರಿ 3021 ರೂಪಾಯಿ, ಕಡಲೆಕಾಳು 2500 4909 ರೂಪಾಯಿ, ನೆಲಗಡಲೆ ಕನಿಷ್ಠ 4109 ಗರಿಷ್ಠ 6502 ರೂಪಾಯಿ, ಹುರುಳಿಕಾಳು 2911 3350 ರೂಪಾಯಿ, ಮೆಕ್ಕೆಜೋಳ 921 ರೂಪಾಯಿ, ಸೂರ್ಯಕಾಂತಿ 4909 ರೂಪಾಯಿ, ತೊಗರಿ 2166 ಗರಿಷ್ಠ 4919 ರೂಪಾಯಿ. ಇದು ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವಾಗಿದೆ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಅಲಸಂದಿ ಕಾಯಿ 2000 ಗರಿಷ್ಠ 2500 ರೂಪಾಯಿ, ಸೇಬು 5800 ರೂಪಾಯಿ, ಬೂದುಕುಂಬಳಕಾಯಿ 800 ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆ 2400 ರೂಪಾಯಿ, ಪಚ್ಚಬಾಳೆ 900 ರೂಪಾಯಿ, ಹುರುಳಿಕಾಯಿ 1500 ರೂಪಾಯಿ, ಬೀಟ್ರೂಟ್ 1400 ಗರಿಷ್ಠ 1800 ರೂಪಾಯಿ, ಹಾಗಲಕಾಯಿ 2000 ಗರಿಷ್ಠ 2500 ರೂಪಾಯಿ, ಸೋರೆಕಾಯಿ 500 ರೂಪಾಯಿ, ಬದನೆಕಾಯಿ 800 ರೂಪಾಯಿಗಳು, ಗೋರಿಕಾಯಿ 1600 ರೂಪಾಯಿ, ಎಲೆಕೋಸು ಕನಿಷ್ಠ 1000 ಗರಿಷ್ಠ 1500 ರೂಪಾಯಿ, ದಪ್ಪ ಮೆಣಸಿನಕಾಯಿ ಕನಿಷ್ಠ 6000 ರೂಪಾಯಿಗಳು, ಕ್ಯಾರೆಟ್ 2200 ರೂಪಾಯಿ, ಹೂಕೋಸು 400 ರೂಪಾಯಿ, ಸಪೋಟ 2000 ಸೌತೆಕಾಯಿ 1000 ರೂಪಾಯಿ, ನುಗ್ಗೆಕಾಯಿ 5000 ಗರಿಷ್ಠ 6000 ರೂಪಾಯಿಗಳು, ಬೆಳ್ಳುಳ್ಳಿ ಕನಿಷ್ಠ 2800 ಗರಿಷ್ಠ 3500 ರೂಪಾಯಿ, ದ್ರಾಕ್ಷಿ 2900 ಗರಿಷ್ಠ 3500 ರೂಪಾಯಿ, ಅವರೇಕಾಯಿ 2500 ರೂಪಾಯಿ, ಹಸಿರು ಮೆಣಸಿನಕಾಯಿ 5500 ರೂಪಾಯಿಗಳಾದರೆ, ಕರಬೂಜ 1400 ರೂಪಾಯಿ, ನವಿಲುಕೋಸು 1800 ಬೆಂಡೆಕಾಯಿ 1600 ರೂಪಾಯಿ, ನಿಂಬೆಹಣ್ಣು 2800 ರೂಪಾಯಿ, ಮೆಕ್ಕೆಜೋಳ ಕನಿಷ್ಠ 1963 ಗರಿಷ್ಠ 2053 ರೂಪಾಯಿ, ಮೂಸಂಬಿ 3000 ರೂಪಾಯಿ, ಈರುಳ್ಳಿ 500 ರೂಪಾಯಿ, ಕಿತ್ತಳೆ 2500 ರೂಪಾಯಿ, ಭತ್ತ ಸಾಧಾರಣ 1900 ರೂಪಾಯಿ. ಕೇಳುಗರಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಕೇಳ್ತಾ ಇದ್ದೀರಾ. ಇನ್ನು ಉತ್ಪನ್ನಗಳಲ್ಲಿ ಪಪ್ಪಾಯಿ 1500 ರೂಪಾಯಿ, ಅನಾನಸ್ 1800 ರೂಪಾಯಿ, ದಾಳಿಂಬೆ 3000 ರೂಪಾಯಿ,